ನಿತ್ಯಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅಂದ್ರೆ ಬಹುತೇಕ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರುತ್ತದ. ಎಲ್ಲೋ ಒಂದೆರಡು ಕಡೆ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಮಳೆಯ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಮಧ್ಯಾಹ್ನದ ನಂತರ ಗುಡುಗು ಮಿಂಚಿನ ವಾತಾವರಣ ಕಂಡುಬಂತು ಅಂತಂದ್ರೆ ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ತಾವು ಕೈಗೊಳ್ಳಬೇಕು ಮತ್ತು ಜಾಗ್ರತೆಯನ್ನು ವಹಿಸಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ರೈತರಿಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಬೇಸಿಗೆ ಕಾಲದ ಸಂದರ್ಭದಲ್ಲಿ ವಿಶೇಷ ರೂಪಕ ಬಾಣಲೆಯಿಂದ ಬೆಂಕಿಗೆ, ರಚನೆ ರಜತ್ ಎ ದೇಶ್ಮುಖ್, ನಿರ್ಮಾಣ ಸೋಮಶೇಖರ್ ಯಸ್ರೂಲಿ. ಬೇಸಿಗೆ ಕಾಲದ ಸಂದರ್ಭದಲ್ಲಿ ವಿಶೇಷ ರೂಪಕ ಬಾಣಲೆಯಿಂದ ಬೆಂಕಿಗೆ, ರಚನೆ ರಜತ್ ಎ ದೇಶ್ಮುಖ್. ಕೇಳಿ ವಿಶೇಷ ರೂಪಕ ಬಾಣಲೆಯಿಂದ ಬೆಂಕಿಗೆ. ಮರಳಿ ಬಾರೆ ಪ್ರಕೃತಿ ಮಾತೆ, ಮರಳಿ ತೋರೆ ನಿನ್ನನು, ನಾವು ಸಿಡಿದು ಹೋಗುವ ಮುನ್ನ ಪಾರು ಮಾಡೇ ನಮ್ಮನು. ಅಬ್ಬಾ ಏನ್ ಬಿಸ್ಲಪ್ಪ, ಏರಾಗು ಜರ ಫ್ಯಾನ್ ಆನ್ ಮಾಡು. ಅಮ್ಮ ಕರೆಂಟ್ ಇಲ್ಲ, ಇಲ್ಲಿ ಬಿಸಣಿಕೆ ಅದ ತಗೋ. ಈ ಬ್ಯಾಸ್ಗಿ ಒಳಗ ಕರೆಂಟ್ನು ಕೈ ಕೊಡ್ತದ ನೋಡು, ಹ್ಯಾಂಗ್ ದಿನ ಕಳಿಬೇಕೋ ಏನೋ. ಶಿವಶಿವ ಶಿವಶಿವ, ಹೇ ಅಪ್ಪ. ಅಮ್ಮ ನಾ ಸ್ವಲ್ಪ ಹೊರಗ್ ಹೋಗ್ಬರ್ತೀನಿ. ಬ್ಯಾಡ್ ಮಗ, ಬಿಸಿಲು ಬಹಳ ಅದ, ಸಂಜೆ 4 ಹೋಗಾಗತ್ತಿ. ಮನೆಗೂ ಇರ್ಲಿಕ್ಕಾಗಲ್ಲ, ಕರೆಂಟು ಇಲ್ಲ, ಗಾರ್ಡನ್ ಹೋಗಿ ಗಿಡದ ಕೆಳ ಕುಂತು ಓದ್ಕೋತೀನಿ. ಈ ಬ್ಯಾಸ್ಗೆ ಯಾಕಾರ ಬರ್ತದೋ ಏನೋ, ಶಿವ ಶಿವ ಅನ್ಕೋತ ಉಸಿರು ಬಿಡೋದೇ ಆಯ್ತು. ಚಳಿ ಬಂದ್ರ ಅತಿ ಚಳಿ ಚಳಿಯಾಗಿ ನಡಗೋದು, ಮಳೆಗಾಲ ಬಂದ್ರ ಜಿಟಿ ಜಿಟಿ ಅಂತ ಬ್ಯಾಸರ್ ಬರಂಗ್ ಸುರಿತದ್ ನೋಡು. ಇಕಡಿ ಕಡಿ ಎಲ್ಲಾನು ಅತೀನಿ, ಹ್ಯಾಂಗಾರೆ ಬದುಕ್ಬೇಕೋ ಏನೋ. ನಾಲ್ಕು ಋತುಗಳಲ್ಲಿ ವಸಂತ ಹಾಗೂ ಶರತ್ಕಾಲದ ನಡುವೆ ಬೇಸಿಗೆ ಎಂಬುದು ಅಥಚಲನೀಯ ಕಾಲವಾಗಿದೆ. ದೀರ್ಘಾವಧಿಯ ಹಗಲು ಹಾಗೂ ಅಲ್ಪಾವಧಿಯ ಇರುಳು ಬೇಸಿಗೆ ಕಾಲದ ವೈಶಿಷ್ಟ್ಯ. ಖಗೋಳ ವಿಜ್ಞಾನ ಮತ್ತು ವಲಯವಾರು ಹವಾಮಾನ ವಿಜ್ಞಾನಗಳನ್ನು ಆಧರಿಸಿ ಋತುಗಳು ವಿವಿಧ ವಲಯಗಳಲ್ಲಿ ವಿವಿಧ ದಿನಾಂಕಗಳಂದು ಆರಂಭವಾಗುತ್ತವೆ. ದಕ್ಷಿಣ ಗೋಲಾರ್ಧದಲ್ಲಿ ಬೇಸಿಗೆಯಾಗಿದ್ದರೆ ಉತ್ತರ ಗೋಲಾರ್ಧದಲ್ಲಿ ಚಳಿಗಾಲವಿರುತ್ತದೆ. ದಕ್ಷಿಣ ಗೋಲಾರ್ಧದಲ್ಲಿ ಚಳಿಗಾಲವಿದ್ದರೆ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಕಾಲವಿರುತ್ತದೆ. ಉಷ್ಣವಲಯ ಹಾಗೂ ಉಪ ಉಷ್ಣವಲಯಗಳಲ್ಲಿ ಬೇಸಿಗೆಯಲ್ಲಿ ಮಳೆಯಾಗುವುದು. ಬೇಸಿಗೆ ಕಾಲದಲ್ಲಿ ಉಷ್ಣವಲಯದಲ್ಲಿ ಚಂಡಮಾರುತಗಳು ಉದ್ಭವಿಸುತ್ತವೆ. ಖಂಡಗಳು ಒಳನಾಡುಗಳಲ್ಲಿ ಮಧ್ಯಾಹ್ನ ಹಾಗೂ ಸಂಜೆಯ ಸಮಯದಲ್ಲಿ ಆಲಿಕಲ್ಲು ಸಹಿತ ಗುಡುಗು ಬಿರುಗಾಳಿ ಮಳೆ ಸಂಭವಿಸುತ್ತದೆ. ಅತಿ ಬೆಚ್ಚನೆಯ ಹವಾಮಾನ ಮತ್ತು ದೀರ್ಘಾವಧಿಯ ದಿನಗಳ ಕಾರಣ ಹಾಗೂ ವಾತಾವರಣದಲ್ಲಿಯ ಬದಲಾವಣೆಯ ಕಾರಣ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತದೆ. ಬೇಸಿಗೆ ಕಾಲದಲ್ಲಿ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಉಂಟಾಗುವುದು ತುಂಬಾ ಸಾಮಾನ್ಯವಾಗಿದೆ. ಆದ್ದರಿಂದ ಹಸಿರು ತರಕಾರಿಗಳು, ಹಣ್ಣು ಹಂಪಲುಗಳು ಮತ್ತು ಗಿಡಮೂಲಿಕೆಗಳ ಸೇವನೆಯಿಂದ ಪರಿಹಾರ ಕಾಣಬಹುದು. ಮಾರ್ಚ್ ತಿಂಗಳಿಂದ ಆರಂಭವಾದ ಬೇಸಿಗೆ ಬಿಸಿ ಏಪ್ರಿಲ್ ಮೇ ಜೂನ್ ತಿಂಗಳವರೆಗೂ ಮುಂದುವರೆದು ಪ್ರತಿ ಬೇಸಿಗೆಯಲ್ಲಿ ಇದ್ದ ತಾಪಮಾನಕ್ಕಿಂತ 2-3 ಡಿಗ್ರಿಯಷ್ಟು ತಾಪಮಾನ ಈ ಬಾರಿ ಹೆಚ್ಚಾಗಿದೆ. ಅದರಲ್ಲೂ ಕರಾವಳಿ ಹಾಗೂ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿರಲಿದೆ. ಬಿಸಿಲು ಹೆಚ್ಚಾಗಲಿಕ್ಕೆ ಕಾರಣ ಎಲ್ ನಿನೋ ಪ್ರಭಾವ. ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ಸಾಮಾನ್ಯಕ್ಕಿಂತ ಹೆಚ್ಚು ಬೆಚ್ಚಗಾಗುವುದನ್ನು ಎಲ್ ನಿನೋ ಎಂದು ಕರೆಯುತ್ತಾರೆ. ಇದು ಜಾಗತಿಕವಾಗಿ ವಾತಾವರಣದ ಬದಲಾವಣೆ ಮೇಲೆ ಪ್ರಭಾವ ಬೀರುತ್ತದೆ. ನಾಸಾ ಸಂಸ್ಥೆಯ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. 1880 ಮತ್ತು 2018 ಅವಧಿಯ ನಡುವೆ ಶೇಕಡಾ 0.6 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೆಚ್ಚಾಗಿದೆ. ಭಾರತದಲ್ಲಿ 0.8 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಳವಾಗಿದೆ. ಈ ವರ್ಷ ಮುಂಗಾರು ಕೈಕೊಟ್ಟರೆ ತಾಪಮಾನ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಅನುಮಾನವಿದೆ. ಸಾಕಾಯ್ತಪ್ಪ, ಈ ನಡು ರಸ್ತೆದಾಗ ಸುಡ ಬಿಸಿಲ್ದಾಗ ಈ ಬಸ್ಸಿಗೆ ಕಾಯೋದಂದ್ರ ಬಹಳ ತ್ರಾಸ ನೋಡವ. ಹೇಪ್ಪ, ಅಲ್ಲಿ ಯಾರೋ ತಮ್ಮ ನಿಂತಾನ? ಏ ತಮ್ಮ, ಹೇಳಜ್ಜಿ. ಏ ತಮ್ಮ, ಬಾರು ಒಂದ್ ಸ್ವಲ್ಪ ಇಲ್ಲಿ. ಏನಾಯ್ತವ ನನಗ? ಅಲ್ಲ, ನಿನ್ ಬಲ್ಲಿ ಏನಾರ ಸ್ವಲ್ಪ ನೀರವ ಏನು? ಅದ ನನ್ಗ ಬಾಯಿ ಬಹಳ ಒಣಗ್ಲಿಗತ್ತದ, ಬಹಳ ಸುಸ್ತಾಗ್ಯದ ನೋಡು, ತಲೆನೂ ನೋಯಿಸ್ಲಿಗತ್ತದ. ಹೌದಾ? ಸ್ವಲ್ಪ ನೀರಿದ್ರು ಕೊಡಪ್ಪ ತಮ್ಮ. ಅಲ್ಲ, ನನ್ ಸೊಸಿ ನೀರಿನ ಬಾಟ್ಲಿ ಕೊಟ್ಟಿದ್ಲ, ಅದೀಗ ಖಾಲಿ ಆಗ್ಯದ, ಸ್ವಲ್ಪ ನೀರಿದ್ರು ಕೊಡ. ತಗೋಜಿ, ತಗೋ, ನೀರ್ ಕುಡಿ. ತಾರಪ್ಪ, ಹಂಗ ನಂಗೊಂದ್ ಸ್ವಲ್ಪ ಉಳಿಸು, ಇನ್ನ ಬಸ್ ಬರ್ಲಕ್ಕ ಬಹಳ ತಡದ. ಏ ಉಳಿಸ್ತೀನಿ ತಮ್ಮ, ಉಳಿಸ್ತೀನಿ. ನಿನಗ ಪುಣ್ಯ ಬರ್ಲಿ ನೋಡು, ಇಂಥ ರಣರಣ ಬಿಸಿಲ್ದಾಗ ಆಸರಿಗಂತ ಒಂದು ಗಿಡನೂ ಇಲ್ಲ ನೋಡು. ಹೌದಜ್ಜಿ, ತಲೆ ಮ್ಯಾಲ ಟವಲ್ ಹಾಕೊಂಡ್ ಕುಂತು ಸಾಕಾಯ್ತು, ತಲೆನೂ ಬೆವರ್ ಬಿಟ್ಟು ತೊಯ್ಲಿಕತ್ತದ, ಒಂದು ಗಿಡನೂ ಇಲ್ಲ. ಅಜ್ಜಿ, ನೀವು ಒಬ್ಬಾಕಿ ಎಲ್ಲಿ ಹೊಂಟಿದಿ? ಸಂಗಾಟ ಯಾರಿಗಾದ್ರೂ ಕರ್ಕೊಂಡು ಬರ್ಬೇಕಿತ್ತಲ್ಲ, ಇಲ್ಲಾಂದ್ರ ಛತ್ರಿ ತರಬೇಕಿತ್ತು. ನಡು ದಾರ್ಯಾಗ ಚಕ್ಕರ್ ಬಂದಿದ್ರ ನಿನ್ ಗತಿ ಏನು? ನೀ ಹೇಳೋದು ಖರೇನೆ ಅದಪ್ಪ. ಮಗ ಸೊಸಿ ಅಡಿ ಕೆಲ್ಸಕ್ಕಂತ ಹೋಗ್ಯಾರ್ತಮ್ಮ. ಇಲ್ಲಿಂದ 10 ಕಿಲೋಮೀಟರ್ ದೂರದಾಗ ನನ್ ಮಗಳ ಮನಿ ಅದ, ತುಂಬಿದ ಬಸರಿ. ಅಂದ್ರೆ ಮಗಳ ಮನಿ ನಡೆದಿದೆನಜ್ಜಿ ನೀನು? ಹೂನಪ್ಪ, ಅಕ್ಕಿನ ಮನಿಗೆ ಹೊಂಟಿನಿ. ಬಿಸಿಲ್ ಝಳ ಬೊಕ್ಕಳದ ನೋಡು. ಹೌದು ಹೌದು ಅಜ್ಜಿ, ಹೌದು. ನನಗ ವಯಸ್ಸಾಯ್ತಾ, ಮೊದ್ಲಿ ನಂಗ ತಾಳಿಕಾಗ್ತದೇನು? ಖರೆ ಅದ ಅಜ್ಜಿ, ನೀ ಹೇಳೋದು ಖರೆ ಅದ. ಸರ್ಕಾರದವ್ರು ಕಟ್ಟಿಸಿದ ಈ ಬಸ್ ಸ್ಟ್ಯಾಂಡ್ ಛತ್ತ ಹಾರ್ ಹೋಗ್ಯದ. ಹೌದ್ ನೋಡು ತಮ್ಮ, ಇದ್ದ ಗಿಡಗಳೆಲ್ಲ ಕಡ್ದು ರಸ್ತೆ ಎಲ್ಲ ಬೋಳ್ ಬೋಳ್ ಆಗ್ಯದ. ತಂಪ ಗಾಳಿ ಎಲ್ಲಿಂದ ಬರ್ಬೇಕು? ಎಲ್ಲಿಂದ ಬರ್ತದಪ್ಪ? ನೆಲದ ಮೇಲ ಕಾಲಿಟ್ರ ಕಾಲ್ ಸುಡ್ತದ, ಮ್ಯಾಲ ಮುಗಲ ತಲೆ ಸುಡ್ತದ. ಜೀವನ ನರ್ಕ ನರ್ಕ ಆಗಿದ್ ನೋಡಜ್ಜಿ. ಇಲ್ಲಿ ಸನಿ ಒಂದ್ ಕೆರೆ ಇತ್ತು, ಅದನ್ನು ವ್ಯಾಪಾರಿ ಮಂದಿಗಳು ಕಬ್ಜಾ ಮಾಡ್ಕೊಂಡು ದೊಡ್ಡ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ ಎತ್ತು ಬಿಟ್ಟಾರ. ಹೌದ್ ನೋಡ್ತಮ್ಮ, ನಮ್ ಕಾಲದಾಗ ಸುತ್ತಮುತ್ತ ಕೆರೆಗಳಿದ್ದು, ರೋಡಿನ ಗುಂಟ ಹೊಂಟ್ರ ಆಜು ಬಾಜು ಗಿಡಗಳಿದ್ದು, ಎತ್ತರೆತ್ತರ ಗಿಡಗಳು, ಚೆನ್ನ ಕಾಣಿಸ್ತಿದ್ವು ಗೊತ್ತಾ? ಮ್ಯಾಲಿಂದು ಮುಗ್ಲೇ ಕಾಣಿಸ್ತಿರ್ಲಿಲ್ಲ, ಬಿಸಿಲಿನ ಝಳ ಒಂದ್ ಚೂರ್ನು ಇಣಕ್ ಹಾಕ್ತಿರ್ಲಿಲ್ಲ. ಈಗ ನೋಡು ಹೆಂಗದ, ರಣ ರಣ ರಣ ಬಿಸಿಲು, 10-10 ಕಿಲೋಮೀಟರ್ ಗಟ್ಲೆ ಹೋದ್ರು ಒಂದೊಂದ್ ಗಿಡಗಳು ಕಾಣಿಸಂಗಿಲ್ಲ. ಹೌದಜ್ಜಿ, ಹಿಂದಕ್ಕ ನಾವು ಕಿಲೋಮೀಟರ್ ಗಟ್ಲೆ ನಡ್ಕೊಂತ ಹೋಗ್ತಿದ್ವಿ, ದಣಿವೇ ಆಗ್ತಿರ್ಲಿಲ್ಲ, ಬ್ಯಾಸರೇ ಬರ್ತಿದ್ದಿಲ್ಲ. ಇಂಥ ಬರಗಾಲ ಯಾಕಾದ್ರೂ ಬಂತೋ ಏನೋ. ಅಜ್ಜಿ, ನಾವು ಮಾತಾಡ್ಕೊತ ನಿಂತ್ರದ ಬಸ್ ಬಂತು ನೋಡು. ನಡಿ ನಡಿ, ಸಾವಕಾಶ ಬಾ. ಬನ್ನಪ್ಪ, ಸ್ವಲ್ಪ ಕೈ ಹಿಡಿಯೋ ತಮ್ಮ. ಆಯ್ತಾಯ್ತು, ಬಾ ಬಾ. ಈ ಘೋರ ಪ್ರಾಕೃತಿಕ ಬದಲಾವಣೆಗೆ ನಮ್ಮ ಅನುಚಿತ ಹಾಗೂ ಪೈಶಾಚಿಕ ವರ್ತನೆಯೇ ಕಾರಣ ಅಂತ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಪ್ರಕೃತಿ ಮತ್ತು ಮಾನವನ ಸಂಬಂಧ ಈಗ ಪ್ರೀತಿಗಿಂತ ಹೆಚ್ಚು ಸ್ವಾರ್ಥದಿಂದ ಕೂಡಿದೆ. ಅತಿಯಾದ ಮಾನವನ ದುರ್ಬುದ್ಧಿ ದುರಾಸೆಯೇ ನಮ್ಮ ಇಂದಿನ ಸಮಸ್ಯೆಗೆ ಕಾರಣ. ಪ್ರಕೃತಿ ಮನುಷ್ಯನ ಆಸೆಗಳನ್ನು ಈಡೇರಿಸುತ್ತದೆ, ಆತನ ದುರಾಸೆಗಳನ್ನಲ್ಲ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿರುವುದು ಎಷ್ಟು ಸತ್ಯ ಅನ್ನುವುದು ಈಗಿನ ವಾತಾವರಣದ ಅತಿರೇಕದ ಬದಲಾವಣೆಯಿಂದ ಅನುಭವಕ್ಕೆ ಬರುತ್ತದೆ. ಹೌದು, ತನ್ನ ಸ್ವಾರ್ಥಕ್ಕೆ ಪ್ರಕೃತಿ ಮಾತೆಯನ್ನು ಅತಿ ಕ್ರೂರವಾಗಿ ಬಳಸಿಕೊಳ್ಳುವುದರಿಂದ ಸಂಭವಿಸುತ್ತಿರುವ ವಾತಾವರಣದಲ್ಲಿನ ಏರುಪೇರುಗಳು ಇದಕ್ಕೆ ಸಾಕ್ಷಿ. ಪ್ರಕೃತಿಯನ್ನು ಆಸ್ವಾದಿಸಿ ಅದರ ಪಾಡಿಗೆ ಅದನ್ನು ಕಂಗೊಳಿಸಲು ಬಿಟ್ಟರೆ ಮನುಕುಲಕ್ಕೆ ಅಗತ್ಯವಾಗಿರುವುದನ್ನು ನಿಸರ್ಗ ದೇವತೆ ನೀಡುತ್ತಾಳೆ ಎಂಬುದು ನಮ್ಮ ಪೂರ್ವಜರು ಪಾಲಿಸಿಕೊಂಡು ಬಂದಿರುವ ಆರೋಗ್ಯಕರ ಆಚರಣೆಗಳ ಮೂಲಕ ತಿಳಿದುಕೊಳ್ಳಬಹುದು. ಆಧುನಿಕ ಕಾಲದಲ್ಲಿ ಅಂದರೆ ನಾವು ನೀವೆಲ್ಲರೂ ನಮಗೆ ತಿಳಿದೋ ತಿಳಿಯದೆಯೋ ಆರಾಮದಾಯಕ ಜೀವನ ಎಂಬ ಮಾಯಾಜಿಂಕೆಯ ಬೆನ್ನುಹತ್ತಿ ಪ್ರಕೃತಿಯ ವಿನಾಶಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಯಾಗುತ್ತಿದ್ದೇವೆ. ಕುಳಿತಲ್ಲೇ ಪ್ರಪಂಚ ಸುತ್ತುವ, ಅತಿ ದೂರದಲ್ಲಿರುವ ಬಂಧು ಬಾಂಧವರನ್ನು ನೋಡುವ, ಮಾತಾಡಿಸಿ ಕುಶಲೋಪರಿ ವಿಚಾರಿಸುವ ಒಂದು ಸಾಧನ ಮೊಬೈಲ್ ನಮಗೆ ಅನಿವಾರ್ಯವಾಗಿ ಬಿಟ್ಟಿದೆ. ಇದರಿಂದ ಹೊರಸೂಸುವ ವಿಕಿರಣಗಳು ಕಣ್ಣಿಗೆ ಕಾಣದೆ ಅನುಭವಕ್ಕೂ ಬರದೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ದೊಡ್ಡ ದೊಡ್ಡ ಸ್ಥಳವನ್ನು ಆವರಿಸಿಕೊಂಡಿರುವ ಈ ಸಾಧನದ ಟವರ್ಗಳಿಂದ ಪಕ್ಷಿ ಸಂಕುಲ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿವೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹಸಿವು ಕೋಪ ನಿದ್ದೆ ಭಯ ನೋವು ಸಂತೋಷ ನಮ್ ತರನೇ ಅವನು ಚೂರೇ ವ್ಯತ್ಯಾಸ. ಹಸಿವು ಕೋಪ ನಿದ್ದೆ ಭಯ ನೋವು ಸಂತೋಷ ನಮ್ ಪಕ್ಷಿಗಳ ಆಲಯವಾದ ಗಿಡಮರಗಳನ್ನು ಕಡಿದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿ ತನ್ನ ಸ್ವಾರ್ಥದ ಸುಪ್ಪತ್ತಿಗೆ ಕಟ್ಟಿಕೊಂಡು ಬೀಗುವ ಮನುಷ್ಯ ಪಕ್ಷಿಗಳು ಕಣ್ಮರೆಯಾದರೆ ತಾನೇ ಬದುಕಿರಲಾರ ಎಂಬ ಘೋರ ಸತ್ಯವನ್ನು ಮರೆಯುತ್ತಿದ್ದಾನೆ. ಜೀವಿಗಳು ಭೂಮಂಡಲದಲ್ಲಿ ಹುಟ್ಟಿ ಶತಮಾನಗಳು ಕಳೆದಿದ್ದು ಆದಿಯಲ್ಲಿ ಪರಿಸರ ಸಮತೋಲನದಿಂದ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ನಾವು ಬದುಕಬೇಕಾದರೆ ಇತರ ಜೀವಿಗಳು ಪಶು ಪಕ್ಷಿಗಳು ಬದುಕಿರಲೇಬೇಕು. ನಮ್ಮ ಅಲ್ಪಬುದ್ಧಿ ಅತಿಯಾಸೆಯಿಂದ ನಮ್ಮ ತಲೆಯ ಮೇಲೆ ನಾವೇ ಬಂಡೆಗಲ್ಲು ಹಾಕಿಕೊಳ್ಳುತ್ತಿದ್ದೇವೆ. ಯುವ ಸಮೂಹ ಇತ್ತ ಗಮನ ಹರಿಸಿದರೆ ಭವಿಷ್ಯದ ಕರಾಳತೆಯನ್ನು ಅಳಿಸಿ ಆರೋಗ್ಯಕರ ವಾತಾವರಣದ ಜ್ಯೋತಿಯನ್ನು ಬೆಳಗಲು ಸಾಧ್ಯ. ಪರಿಸರ ಪ್ರೀತಿ ಪ್ರತಿ ಹೃದಯದಲ್ಲಿ ಮಿಡಿಯಬೇಕು. ಭೂಮಿಯ ಮೇಲೆ ಇರುವ ಒಟ್ಟು ಜೀವರಾಶಿಯಲ್ಲಿ ಮಾನವರು ಕೇವಲ ಒಂದು ಭಾಗವಾಗಿದ್ದರೂ ಪ್ರಕೃತಿಯ ಮೇಲೆ ಮಾನವನ ಪ್ರಹಾರವು ಅಸಮಾನವಾಗಿ ದೊಡ್ಡದಾಗಿದೆ. ಆದಿಮಾನವರು ನೈಸರ್ಗಿಕವಾಗಿ ಬೆಳೆದ ಆಹಾರವನ್ನು ಬಳಸುತ್ತಿದ್ದರೆ ಆಧುನಿಕ ನಾಗರಿಕ ಮನುಷ್ಯ ಕೃಷಿ ಮಾಡಿ ಬೆಳೆ ಬೆಳೆಯುವ ತಂತ್ರ ಕಲಿತ ನಂತರ ಕೃಷಿಗಾಗಿ ಅರಣ್ಯಗಳನ್ನು ವಿವೇಚನಾರಹಿತವಾಗಿ ತೆರವುಗೊಳಿಸತೊಡಗಿದ್ದು ಗಂಭೀರ ಪ್ರಮಾದವೆಂದೇ ಹೇಳಬೇಕು. ಜೀವನ ಅಂದರೆ ಜೀವಿಸಲು ವನಸಿರಿ ನಳನಳಿಸಬೇಕು. ಭೂಮಿಯ ಅಂತರ್ಜಲ ಕಾಪಾಡುವ ನಿಟ್ಟಿನಲ್ಲಿ ಮರ ಗಿಡಗಳ ಪಾತ್ರ ಬಹಳ ಮುಖ್ಯ. ನೀರು, ನೆರಳು, ಹಣ್ಣು, ಪಕ್ಷಿ ಪ್ರಾಣಿಗಳಿಗೆ ಆಶ್ರಯ ಒಂದ ಎರಡ. ಮರಗಳು ನೀಡುವ ಉಸಿರು ನಮ್ಮ ಜೀವನಕ್ಕೆ ಜೀವಕಳೆ ತುಂಬುತ್ತದೆ. ಒಂದು ವೇಳೆ ಹಸಿರೇ ಮಾಯವಾದರೆ ಉಸಿರೆಲ್ಲಿಂದ ಬರುವುದು? ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ, ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ, ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ, ಹರಿಯ ಉಳಿಸಿರಿ, ಮರವ ಬೆಳೆಸಿರಿ, ಹರೆಯ ಉಳಿಸಿರಿ, ಮರವ ಬೆಳೆಸಿರಿ, ಹರೆಯ ಉಳಿಸಿರಿ. ನಮ್ಮ ವಾತಾವರಣವನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವುದಕ್ಕೆ ನಾವೆಲ್ಲರೂ ಒಕ್ಕೊರಲಿನಿಂದ ಒಗ್ಗಟ್ಟಿನಿಂದ ಹಸಿರು ಉಳಿಸಿ ಹಸಿರು ಬೆಳೆಸಿ ಎಂಬ ನಿಟ್ಟಿನಲ್ಲಿ ಕರ್ತವ್ಯನಿಷ್ಠರಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಸರೋಜಕ್ಕ, ಏ ಸರೋಜಕ್ಕ. ಹಾ ಬರ್ರಿ ಅನಿತಾ. ಏನ್ ಮಾಡ್ಲಿಕತ್ತೀರಿ? ಯಾಕ ಇನ್ನೂ ಯಾರು ಬಂದೇ ಇಲ್ಲೇನು ನಮ್ ಸಂಘದವರು? ನಾನೇ ನನ್ಲಿಂತನೆ ಲೇಟ್ ಆಗಿ ಹೋಯ್ತೇನೋ ಅಂತ ಹೇಳಿ ಎಷ್ಟು ಗಡಬಿಡಿಲಿಂತ ಬಂದಿನ ನಾನು. ಹೌದ್ರಿ, ಬಿಸಿಲು ಬಾಳದಲ್ರಿ ಅನಿತಾ, ಅದಕ್ಕೆ ತಡ ಮಾಡ್ಯಾರಿ ಎಲ್ಲರೂ. ಅಯ್ಯ ಅಲ್ಲಿ ನೋಡ್ರಿ, ಬಂದೇ ಬಿಟ್ರು ಕಮಲಕ್ಕ, ಸುಂದ್ರಕ್ಕ, ಶೈಲಕ್ಕ, ಆಶಕ್ಕ. ಏ ಹೌದಲ್ಲ ಹೌದಲ್ಲ, ಬಂದ್ರ ಬರ್ರಿ ಬರ್ರಿ. ಹಾ ಬಂದೇವ್ರಪ್ಪ, ನಾವನು ಬಂದೇವ್ ನೋಡ್ರಿ. ಅಲ್ಲಿ ಏನ್ರಿ, ಯಾಕ್ ಕರ್ದಾರ, ಏನ್ ಸುದ್ದಿ, ಏನ್ ಗೊತ್ತಾಗ್ಲಿಲ್ಲಪ್ಪ. ಏ ಹೌದ್ ನೋಡು, ನನಗ ಗೊತ್ತೇ ಆಗಿಲ್ಲ ಯಾವ ವಿಷಯಕ್ಕೆ ಮೀಟಿಂಗ್ ಇಟ್ಟಾರ ಇವತ್ತು. ಮೊನ್ನೆ ಭೇಟಿ ಆಗಿದ್ವಿಲ್ಲ. ಹೌದು ಹೌದು ಹೌದು. ಇಷ್ಟ ಲಘುನ ಮತ್ತೊಮ್ಮೆ ಕಲಿತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾ ಹೇಳ್ತೀನಿ ಅಂತ, ಇವತ್ತ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಾರ, ಅವರು ಒಂದ್ ವಿಷಯದ ಬಗ್ಗೆ ಹೇಳೋರದಾರ, ಅದಕ್ಕೆ ಸಂಘದವ್ರಿಗೆಲ್ಲ ಬರ್ಲಿಕ್ಕೆ ಹೇಳಿನಿ. ಇದು ಒಂದು ನಮ್ಗ ಒಳ್ಳೆ ಅವಕಾಶ ಸಿಕ್ತದ ನೋಡ್ರಿ, ಸಮಾಜ ಸೇವೆ ಮಾಡ್ಲಿಕ್ಕ. ಅದೇನಪ್ಪ ಅಂತ ಸಮಾಜ ಸೇವೆ? ಹಾ ಹೇಳ್ತೀನಿ. ಮೊದ್ಲ ಎಲ್ರಿಗೂ ಶರ್ಬತ್ ಮಾಡ್ಕೊಂಡ್ ಬರ್ತೀನಿ, ಎಲ್ಲರೂ ಕುಡಿ ಕುಡೋಣ ಅಂತ. ಆಯ್ತು ಬರವ ಸರೋಜಕ್ಕ. ಆಯ್ತಾಯ್ತು. ಸರೋಜಕ್ಕ ಶರ್ಬತ್ ಏನೋ ಕುಡಿಸ್ದಿ? ಆಯ್ತವ, ಎಲ್ಲ ಚಂದ ಅನಸ್ತು ನೋಡಿ, ತಣ್ಣಗಾಯ್ತು. ಬ್ಯಾಸಗಿಲಿಂದ ಹೊರಗಿಲಿಂದ ಬರೋದ್ರೊಳಗ ಬಹಳ ತ್ರಾಸ ಆಗ್ಲಿಕ್ಕೆ ನೋಡು. ಅಂದಂಗ ಸರೋಜಕ್ಕ, ಏನ್ ವಿಷಯ ಅಂತ ಒಂಚೂರು ಹೇಳವ. ಹಾ ಹೇಳ್ತೀನಿ. ಈಗ ನಿಮ್ಮೆಲ್ರಿಗೂ ನಮ್ ಮನೆಗೆ ಬರ್ಲಿಕ್ಕೆ ಹೇಳಿದ್ದು ಅಂತಂದ್ರ ಒಂದ್ ಒಳ್ಳೆ ಉದ್ದೇಶಕ್ಕಾಗಿ. ಅದೇನಂದ್ರ ಪರಿಸರ ವಿಭಾಗದ ಮುಖ್ಯಸ್ಥರಾದ ಪ್ರಭು ಅವರು ಈಗ ನಮ್ ಜೊತೆ ಇದಾರ. ಅವರು ಒಂದ್ ವಿಷಯದ ಬಗ್ಗೆ ನಮ್ ಜೊತೆ ಮಾತಾಡೋರದಾರ, ಅದಕ್ಕ ಅವರಿಗೆ ನಾ ನಿಮಗ್ ಮಾತಾಡಿಸ್ಲಿಕ್ಕೆ ಹೇಳ್ತೀನಿ. ಸರ್ ಮಾತಾಡ್ರಿ ಸರ್. ಏ ಬಾಳ ಚಲೋ ಆಗ್ತದ, ಮಾತಾಡ್ಸ್ ಮಾತಾಡ್ಸ. ಹಾ ಕೇಳಮ್ಮವ, ಏನ್ ಹೇಳ್ತಾರೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತ ಇಲ್ಲಿಗೆ ಬಂದು ನಿಮ್ ಜೊತೆ ಮಾತಾಡೋದು ಒಂದು ಹೊಸ ಅನುಭವ ನನಗ. ಶಂಕರಣ್ಣ ಅವ್ರು ಹೇಳಿದ್ರ ಹಿಂಗ ಎಲ್ರು ಇಲ್ಲಿ ಸೇರ್ಯಾರ, ಅವ್ರಿಗೂ ಒಂದಿಷ್ಟು ನಿಮ್ ವಿಚಾರ ಮೊನ್ನೆ ಅಲ್ಲಿ ಧಾರವಾಡದಾಗ ಮಾಡಿದ ವಿಚಾರನ ತಿಳಿಸ್ರಿ ಅಂತಂದ್ರ, ಅದಕ್ಕ ನಾ ಅನ್ಕೊಂಡೆ ಇದು ಕೇಳುವಂತ ಮನಸ್ಸುಗಳು ಇಲ್ಲೂ ಅದಾವಲ್ಲಪ್ಪ ಅಂತ ಹೇಳಿ ನಾ ಇಲ್ಲಿ ಬಂದೀನಿ. ಈಗ ಕೆಟ್ಟ ಬ್ಯಾಸಿಗೆ ಐತ್ರಿ, ಬ್ಯಾಸಿಗೆ ಮುಗಿತ್ಲನ ಮೋಡಗಳು ಬರ್ತಾವ, ಚಂದ ತಣ್ಣನ್ ಗಾಳಿ ಬೀಸ್ತದ, ಮಾನ್ಸೂನ್ ಬರ್ತದ, ಚಟುವಟಿಕೆಗಳು ಶುರು ಆಗ್ತವ, ಜೀವನ ಬೆಳಿತೈತಿ. ಮನುಷ್ಯ ಬೆಳಿಬೇಕಾದ್ರ, ಜೀವನ ಬೆಳಿಬೇಕಾದ್ರ ಕಾಡು ಮುಖ್ಯ ಆಗ್ತದ. ಮೊದಲು ಎಲ್ರೂ ಇದನ್ನ ಹೇಳ್ತಿದ್ರು, ಕಾಡಿದ್ದರೆ ನಾಡು ಅಂತ. ಅದಕ್ಕ ನಾವು ಕಾಡನ್ನ ಉಳಿಸಬೇಕು ಮತ್ತೆ ಬೆಳೆಸಬೇಕು. ಪ್ರತಿ ವರ್ಷ ನಮಗ ಕಾಡಿನ ಅಗತ್ಯ ಅದ, ಕಟ್ಟಿಗೆಗಳ ಅಗತ್ಯ ಅದ, ಸೌದೆಗಳ ಅಗತ್ಯ ಅದ, ಜನ ಅದನ್ನ ಪಡ್ಕೋತಾರ. ಆದ್ರ ಮತ್ತೆ ಕಾಡಿಗೆ ಒಯ್ದು ಬರೀ ಹಕ್ಕಿಗಳೇ ಹಿಕ್ಕೆ ಮುಖಾಂತರ ಬೆಳೆಸ್ತಿದ್ವಲ್ಲ, ಸ್ವಲ್ಪ ಮನುಷ್ಯರು ನಾವು ಮಾಡೋಣ ಅಂತ ಒಂದ್ ವಿಚಾರ ಮಾಡಿವ್ರಿ. ನಮ್ಮಂಗ್ ಬಹಳಷ್ಟು ಜನ ಈಗ ಆಲ್ರೆಡಿ ಮಾಡಾಕತ್ತಾರ ಆ ಮಾತು ಬೇರೆ. ಆದ್ರ ನಾವ್ ಹೆಂಗ್ ಮಾಡೀವಿ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೋತೀವಿ. ಕಾಡ್ ಅಂದ್ರ ಕಾಡನ್ಯಾಗ ಬೆಳೆಯುವಂತ ಗಿಡ ಮರಗಳ ಬ್ಯಾರೆ ನೋಡಿರಲ್ಲ ನೀವೆಲ್ಲ. ಹೊಂಗೆ ಮರ ಇರ್ತೈತಿ, ಸಿಮರೂಪ ಇರ್ತಾವ, ಬೇವಿನ ಗಿಡ ಇರ್ತೈತಿ, ಆಲದ ಮರ ಇರ್ತೈತಿ, ಅರಳಿ ಮರ ಇರ್ತೈತಿ, ಹಿಂಗ ಬ್ಯಾರೆ ಬ್ಯಾರೆ ಬ್ಯಾರೆ ಬ್ಯಾರೆ ಗಿಡಗಳು ಇರ್ತಾವ ಗುಡ್ಡದ ಮ್ಯಾಲ. ಅವ್ರ ಬೀಜಗಳನ್ನ ನಮ್ಮ ಹಂತಕ್ಕ ಕೆಲವು ಯಾವ ನಮಗ ಸಿಗುವಂತಾವ್, ಸರಳವಾಗಿ ಸಿಗುವಂತಾವು ಅಂತಂದ್ರ, ನಾವೆಲ್ಲರ ಪಿಕ್ನಿಕ್ ಹೋದಾಗ ಅಥವಾ ಎಲ್ಲರ ಬ್ಯಾರೆ ಊರಿಗೆ ಹೋದಾಗ ಊರು ಹೊರಗ ರೋಡ್ ಆಚೆ ಗುಡ್ಡದ ಬದಿ ತುದಿಗಿರುವ ಯಾವ್ದಾರು ಗಿಡ ಮರಗಳು ಬೀಜಗಳು ನಮಗ ಸಿಕ್ಕರೆ ಅವುಗಳನ್ನ ಶೇಖರಣೆ ಮಾಡಬೇಕು. ಅವುಗಳನ್ನ ಚಂದ ನಾವು ಹುಳ ಅಥವಾ ನುಸಿ ಹಿಡಿಲಾರ್ದಂಗ ಅವನ್ನ ಕಾಯ್ದಿಟ್ಕೋಬೇಕು. ಆಮೇಲೆ ಇನ್ನೇನ್ ಮಾನ್ಸೂನ್ ಬರ್ತೈತಿ ಅನ್ನೋಕಿನ ಮುಂಚೆ ಒಂದ್ ಸಣ್ಣ ಕೆಲಸ ಮಾಡಿದ್ರೆ ಸಾಕು. ಏನ್ ಆ ಕೆಲಸ ಅಂತಂದ್ರ, ಮೊದಲ ಚಂದಾಗಿ ನಮ್ಮ ಅಂಗಳದಲ್ಲಿರೋದು ಹಿತ್ತಲದಲ್ಲಿರೋ ಮಣ್ಣನ್ನ ತಗೋಬೇಕು, ಕಸ ಕಡ್ಡಿ ಎಲ್ಲ ಅದನ್ನ ಸರಿಸಿ ಅದನ್ನ ಜರಡಿ ಹಿಡಿದು ಚಂದಾಗಿ ಅದನ್ನ ಸೇರಿಸಿ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಎಲ್ಲಾರು ಸಿಕ್ಕರೆ ಅದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಜರ ನೀರ್ ಹಾಕಿ ಚಂದ ರವಾ ಉಂಡಿ ಹದಕ್ಕೆ ತರ್ತೀವಲ್ಲ, ಹಂಗ ರವಾದ ಉಂಡಿ ಹದಕ್ಕೆ ಅದನ್ನ ಮಣ್ಣನ್ನ ಮಾಡಿಕೊಂಡು ಉಂಡಿ ಕಟ್ಕೋಬೇಕು. ಒಂದ್ ಯಾವ್ದಾದ್ರು ಹಾಳಾಗಿದ್ದು ಪೆನ್ಸಿಲ್ ತುದಿನಿಂದ ಅದಕ್ಕೆ ಚುಚ್ಚಿ ಒಳಗ ಒಂದ್ ಎರಡ್ ಮೂರು ಬೀಜನ ಸೇರಿಸಿದ್ರೆ ಆಯ್ತಪ್ಪ. ಯಾವ ಬೀಜ ಸೇರಿಸಬೇಕು, ಒಂದ್ ಬೇವಿನ ಬೀಜನೋ ಅಥವಾ ಹೊಂಗೆ ಮರದ ಬೀಜನೋ ಹುಣಸೆ ಬೀಜನೋ, ಇಂಥವನ್ನ ಸೇರಿಸಿ ಒಂದ್ ಎರಡ್ ಮೂರು ಒಂದೊಂದು ಉಂಡಿ ಒಳಗೆ ಸಣ್ಣ ನಮ್ಮ ಮುಷ್ಟಿ ಒಳಗ ಆಗುವಂತ ಉಂಡಿ ಕಟ್ತೀವಲ್ಲ ಅಂಥದ್. ಈ ರೀತಿ ಸಣ್ಣ ಸಣ್ಣ ರವೆ ಉಂಡಿ ಅಂತ ಸೈಜಿನೂ ಏನ್ ನಾವು ಬೀಜದ ಉಂಡೆಗಳನ್ನ ಮಾಡಿವಲ್ಲ ಅದ್ರೊಳಗ ಎರಡ್ ಮೂರು ಮೂರ್ನಾಲ್ಕು ಬೀಜಗಳನ್ನ ಬೇರೆ ಬೇರೆ ಬೀಜನೇ ಆಗ್ಲಿ ಅಥವಾ ನಮ್ಮ ಹತ್ರ ಹೇರಳವಾಗಿರುವಂತ ಯಾವುದೇ ಬೀಜಗಳಾಗ್ಲಿ ಅದ್ರೊಳಗ ಹಾಕಿ ಅವುಗಳನ್ನ 48 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸ್ಬೇಕು. ನೆರಳಿನಲ್ಲಿ ಒಣಗಿಸೋದ್ರಿಂದ ಅದು ಉಂಡಿ ಗಟ್ಟಾಗ್ಬಿಡ್ತದ. ಮುಂದ ಬೇರೆ ಯಾವುದೂ ಹಕ್ಕಿನೂ ಅದನ್ನ ಕುಕ್ಕಿ ತೆಗೆದು ಅದರೊಳಗಿನ ಬೀಜ ತಿನ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದು ಬೀಜವನ್ನ ರಕ್ಷಣೆ ಮಾಡುವ ಒಂದು ರಕ್ಷಾ ಕವಚವಾಗಿ ತಯಾರಾಗ್ತದ ನೋಡ್ರಿ. ನಾವ್ ಈ ರೀತಿ ಉಂಡಿ ಯಾಕೆ ಕಟ್ಟಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಬೀಜನೇ ಹೋಗಿ ನಾಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಚೆಲ್ಲಿಕ್ಕೆ ಆಗೋದಿಲ್ಲ, ಯಾಕ ಬೇರೆ ಹಕ್ಕಿಗಳು ಆ ಬೀಜಗಳನ್ನ ತಿಂದು ಬಿಡ್ತಾವ. ಈಗ ಆ ಬೀಜಗಳನ್ನ ನಾವು ಉಳಿಸಬೇಕಾಗೈತಿ, ಅವು ನಾಟಿಗೆ ಆಗುವ ಮಟ್ಟ ಅವು ಭೂಮಿ ಸೇರುವ ಮಟ್ಟ ಅವನ್ನ ಉಳಿಸಬೇಕಾಗೈತಿ. ಆಮೇಲೆ ಅವನ್ನ ಈ ಚೆಂಡ ರೂಪದೊಳಗೆ ನಾವು ಮಾಡಿ ಎಸೆದು ಬಂದ್ರೆ ಅವು ದೂರ ದೂರ ದೂರ ಓಡಿ ತಮ್ಮ ತಮ್ಮ ಇಳಕಲಿಗೆ ಹೋಗಿ ಹರಿದಾಡಿ ಎಲ್ಲಾ ಕಡೆ ಹರಡಿ ಬಿಡ್ತಾವು. ಹಿಂಗಾಗಿ ಮನುಷ್ಯನ ಶ್ರಮ ಉಳಿತೈತಲ್ಲಿ. ಅದಕ್ಕ ಈ ಬೀಜದ ಉಂಡೆಗಳನ್ನ ಮಾಡ್ಕೋಬೇಕು ನಾವು. ಈ ಬೀಜದ ಉಂಡೆಗಳನ್ನ ನಾವು ಯಾವಾಗ ಊರು ಆಚೆ ಬೆಟ್ಟದ ಸಮೀಪ ಗುಡ್ಡ ಗಾಡು ಕಂಟಿ ಕಮರು ಹಿಂಗ ಹೊಲದಾಟಿ ಹಿಂಗ ಬಯಲು ಭೂಮಿ ಎಲ್ಲಿ ಗಿಡ ಮರಗಳೇ ಇಲ್ಲ, ಮತ್ತ ಮಂದಿ ಹೊಲದಾಗ ಹೋಗಿ ಹಾಕಿರಾ? ಮತ್ತ ಅದ್ರ ಬದಲಾಗಿ ಎಲ್ಲಿ ಬಯಲು ಭೂಮಿ ಅದ, ಎಲ್ಲಿ ಬೆಟ್ಟ ಗುಡ್ಡದಲ್ಲಿ ಗಿಡ ಮರಗಳು ಕ್ಷೀಣ ಆಗ್ಯಾವ, ಅಂಥಲ್ಲಿ ನಮ್ಮ ಕೈಲಿಂದ ಎಷ್ಟು ದೂರ ಎಸಲಿಕ್ಕಾಗ್ತಾವ ಒಂದಿಷ್ಟು ಈ ಬೀಜದ ಉಂಡಿಗಳನ್ನ ಎಸಿಬಹುದು. ಇನ್ ಸಣ್ಣ ಮಕ್ಕಳ ಅಥವಾ ಬೆಳೆದ ಹುರುಪಿನ ಯುವಕರಿದ್ರೆ ಅವ್ರಿಗೆ ಈ ಗಿಲೇರಿ ಅಂತಾರಲ್ಲ ಅದಕ್ಕೆ ಹಿಂಗ ಹಾಕಿ ಹೊಡೆದ್ರ ದೂರ ಹೋಗಿ ಬೀಳ್ತೈತಲ್ಲ, ಅಂಥದ್ರೊಳಗೆ ಈ ಬಾಲ್ಗಳನ್ನ ಹಾಕಿ ಎಸೆದ್ರ ದೂರ ದೂರ ತನಕ ಬೀಜದ ಉಂಡಿಗಳು ದಾಟಿ ಹೋಗ್ತಾವ, ಅಲ್ಲಿ ಕಾಡಿನೊಳಗೆ ಭೂಮಿ ಮೇಲ ಬೀಳ್ತಾವ. ಆಮೇಲೆ ಇವನ್ ಯಾವ ಹಕ್ಕಿಗಳನ್ನು ಹೆಕ್ಕಿ ತಿನ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರ ಅದು ಮಣ್ಣಿನ ಒಳಗಿರ್ತಾವ, ಅವಕ್ ಸಿಗುದೇ ಇಲ್ಲ, ಅಲ್ಲಿ ಬೀಜ ಇರೋದನ್ನು ಕಾಣುವುದಿಲ್ಲ. ಮುಂದ ಮುಂಗಾರು ಮಳಿ ಬಂದ ಮೇಲ ಮಳಿಗೆ ನೆನೆದು ಮಣ್ಣು ತನ್ನ ಉಂಡಿ ರೂಪ ಕಳ್ಕೊಂಡು ಭೂಮಿ ಮೇಲೆ ಮಣ್ಣು ಕರಗಿ ಅದ್ರೊಳಗಿನ ಬೀಜಾಂಕುರ ಆಗ್ಲಿಕ್ಕೆ ಅನುವು ಮಾಡಿಕೊಡ್ತದ. ಅದ್ರೊಳಗೆ ಗೊಬ್ಬರದ ಅಂಶನು ನಾವು ಸೇರ್ಸಿ ಹಾಕಿದ್ವಿ ಅಂತಂದ್ರ ಮರ ನಾಟಿಗೆ ಆಗುದ್ರ ಜೊತೆಗೆ ಅದು ಚಂದ ಬೆಳೀತದ ನೋಡ್ರಿ. ಈ ರೀತಿ ಮಾಡೋದ್ರಿಂದ ನಾವು ಬೆಟ್ಟದಾಗ ಹೋಗಿ ನಾವು ಶ್ರಮ ಮಾಡಿ ಗುಂಡಿ ತೆಗೆದು ನಾವು ಬೀಜ ಹಾಕಿ ಅದು ಬೆಳೆದ ಮೇಲೆ ನೀರು ಹಾಕುದು ಇಂಥದ್ದೆಲ್ಲದಕ್ಕಿಂತ ಈ ತರ ಬೀಜದ ಉಂಡೆಗಳನ್ನ ಮಾಡಿ ನಾವು ಊರ ಆಚೆ ಹೋದಾಗ ಯಾವ್ದೋ ಪಿಕ್ನಿಕ್ ಹೋದಾಗ ಊರಿಗೆ ಹೋಗ್ಬೇಕಾದಾಗ ಎಸೀತಾ ಹೋದ್ರೆ ಒಂದಿಷ್ಟು ಈ ರೀತಿ ವಾಲಂಟಿಯರ್ಸ್ ಗಳಿಗೆ ಕೊಟ್ವಿ ಅಂತಂದ್ರ ಅವ್ರು ಈ ಕೆಲಸನ ಮಾಡಿ ಮುಗಿಸ್ತಾರ, ನೀವು ಮಾಡಿ ಇದರ ಪುಣ್ಯದ ಕೆಲಸವನ್ನ ಮಾಡ್ಕೋಬಹುದು. ಈ ರೀತಿ ಪ್ರತಿ ವರ್ಷ ನಾವು ಮಾಡ್ತಾ ಹೋದ್ರೆ ನಮ್ದ ಅಳಿದು ಹೋದ ಅರಣ್ಯ ಮತ್ತೆ ತಯಾರಾಗ್ತದ ನೋಡ್ರಿ. ಹಂಗಾಗುದ್ರಿಂದ ನಮಗ ಒಳ್ಳೆ ಆಕ್ಸಿಜನ್ ಸಿಗ್ತದ, ಕಟ್ಟಿಗೆ ಉರುಳು ನಮ್ಮ ಬೇಕಾದವರಿಗೆ ಅವೆಲ್ಲವೂ ದೊರಕ್ತದ. ಸೊ ಏನಂತೀರಿ ನೀವು? ಇನ್ನೊಂದ್ ಹೇಳಿ ನಿಮಗ, ಈಗ ನಾವು ಮಾಡಿರ್ತಕ್ಕಂತ ಈ ಉಂಡಿಗಳು ಏನದಾವಲ್ಲ ಬೀಜದ ಉಂಡಿಗಳು, ಇವುಗಳನ್ನ ನಾವು ಒಂದು ಗಿಫ್ಟ್ ರ್ಯಾಪರ್ ಪ್ಯಾಕ್ ಅಲ್ಲಿ ಮಾಡಿಸಿ ಅದರ ಒಳಗಡೆ ಒಂದು 10-12 ಉಂಡೆಗಳನ್ನ ನಾವು ಯಾರ್ದಾದ್ರು ಬರ್ತ್ಡೇ ಗಿಫ್ಟ್ ಯಾವ್ದಾದ್ರು ಒಂದು ಸಮಾರಂಭದಲ್ಲಿ ನೀವು ಉಡುಗೊರೆಯಾಗಿ ಕೊಡಬಹುದು. ಈ ರೀತಿ ಉಡುಗೊರೆ ಕೊಡೋದು ಅವರಿಗೆ ಒಂದು ಹೊಸ ಅನುಭವನೂ ಆಗ್ತದ, ಅದ್ರ ಬಗ್ಗೆ ಅರಿವು ಮೂಡ್ತದ, ಇದರ ಅಗತ್ಯ ಎಷ್ಟೈತಪ್ಪ ಇದು ಅಂತ ಹೇಳಿ ಅವರು ತಿಳ್ಕೊತಾರ. ನೋಡ್ರಿ, ನಾವಂತೂ ನಮ್ಮ ಸಂಘದವರ ಕಡೆಯಿಂದ ಈ ಕೆಲಸನ ಪ್ರತಿ ವರ್ಷ ಮಾಡ್ತೀವಿ, ಇದು 4ನೇ ವರ್ಷದ ನಮ್ದು. ನೀವು ಕೂಡ ಇದನ್ನ ಈ ವರ್ಷದಿಂದ ಪ್ರಾರಂಭ ಮಾಡ್ರಿ, ಮಕ್ಕಳನ್ನ ಬಳಸ್ಕೊಳ್ರಿ, ಯುವಕರನ್ನ ಬಳಸ್ಕೊಳ್ರಿ, ಮನೆಯವರನ್ನ ಬಳಸ್ಕೊಳ್ರಿ, ಎಲ್ಲರೂ ಸೇರಿ ಕಾಡನ್ನ ಬೆಳೆಸೋಣ. ಕಾಡು ಬೆಳೆದರೆ ನಾಡು ಉಳಿಯುವುದು, ಗೊತ್ತಿರಲಿ. ನಮಸ್ಕಾರ. ಅಲ್ಲ ಸರೋಜಕ್ಕ, ಇದೆಲ್ಲ ಕೇಳಿ ಬಹಳ ಖುಷಿ ಆಯ್ತು ನೋಡು. ಹೌದು, ಮನ್ಸಿಗೆ ನೀ ಶರ್ಬತ್ ಕೊಟ್ಟಿದ್ರಕ್ಕಿನ್ನ ಹೆಚ್ಚಿಂದ ಆನಂದ ಆಯ್ತು ನೋಡು. ಅಲ್ಲ, ನಂಗ್ ಬಹಳ ಸಂತೋಷ ಆಯ್ತು ನೋಡವ ನಿಮ್ ಮನೆಗ್ ಬಂದ್ ಇವತ್ತು. ಇದು ಎಂಥ ಚಲೋ ಕೆಲ್ಸ ಅದ ನೋಡ್ರಿ, ಫಂಕ್ಷನ್ ದಾಗ ಅದು ಇದು ಗಿಫ್ಟ್ ಕೊಡಪ್ಪ ಅಲ್ಲಿಂದು ಈ ಸಸಿಗಳನ್ನ ಗಿಫ್ಟ್ ಆಗಿ ಕೊಟ್ರ ಎಷ್ಟ್ ಚಲೋ ಇರ್ತದಲ್ಲ. ಹೌದು ಹೌದ್ರಿ. ಅದು ಅಲ್ದೆ ಈ ಉಂಡಿಗಳನ್ನ ನಾವೇ ಮನೇಲಿ ಸ್ವಂತ ಮಾಡಿ ಅದನ್ನ ಗಿಫ್ಟ್ ಆಗಿ ಕೊಡ್ತೀವಲ್ಲ, ಆ ಖುಷಿನೇ ಬೇರೆ. ಮತ್ತೆ ಕರೆ ನೋಡ್ರಿ, ತಗೊಂಡವ್ರಿಗೆ ಖುಷಿ, ನಮಗೂ ಖುಷಿ. ಹೌದು ಹೌದು. ಆಮೇಲ ಆ ಉಂಡಿಗಳನ್ನ ರಸ್ತೆ ಬದಿಗಳಲ್ಲಿ, ಪಾರ್ಕ್ಗಳಲ್ಲಿ, ಖಾಲಿ ಜಾಗ ಎಲ್ಲೆಲ್ಲಿರ್ತದ ಅಲ್ಲೆಲ್ಲೆಲ್ಲ ಉಂಡಿಗಳು ಎಸಿತಾ ಬಂದ್ರ ಅಲ್ಲಿ ಸಸಿ ಆಗ್ತಾವ, ಗಿಡ ಆಗ್ತಾವ, ಮರ ಆಗ್ತದ. ಆಮೇಲ ಅದ್ರಲಿಂತ ಶುದ್ಧ ಗಾಳಿ ಸಿಗ್ತದ, ತಂಪು ವಾತಾವರಣ ಇರ್ತದ, ಪರಿಸರ ಅಭಿವೃದ್ಧಿ ಆಗ್ತದ. ಇದರ್ಲಿಂದ ಮಕ್ಕಳು ನಮ್ಮನ್ನ ನೋಡಿ ಕಲಿತವ, ಅಲ್ಲದೆ ಮುಂದಿನ ಪೀಳಿಗೆಗೂ ಶುದ್ಧ ಪರಿಸರನ ಕೊಡುಗೆಯಾಗಿ ಕೊಡಬಹುದು. ಹೌದೌದು, ಈ ನಿಟ್ಟಿನೊಳಗ ನಾವು ಕೆಲಸ ಮಾಡ್ಲಿಕ್ಕೆ ಬೇಕು. ಹಸಿರು ಸೃಷ್ಟಿ ಕೊಡುಗೆ ಕೊಡೋದನ್ ಸುಮ್ಮನದೇನು? ಸರಳ ರೀತಿಯಲ್ಲಿ, ಸುಲಭ ವಿಧಾನದಲ್ಲಿ ಮಣ್ಣಿನ ಹುಂಡಿಗಳಲ್ಲಿ ಬೀಜ ಬಿತ್ತಿ ನಿಮ್ಮ ರಸ್ತೆಗಳ ಅಕ್ಕಪಕ್ಕದಲ್ಲಿ ಬರಿದಾದ ಸ್ಥಳಗಳಲ್ಲಿ ಮಳೆಗಾಲದಲ್ಲಿ ಎಸೆದರೆ ಬರುವ ಬೇಸಿಗೆಯವರೆಗೆ ಚಿಗುರಡೆದು ನಗೆ ಬೀರುವ ಸಸಿಗಳಾಗಿ ನಳನಳಿಸುತ್ತವೆ, ಬೆಳೆದು ಹೆಮ್ಮರವಾಗಿ ನೆರಳು ನೀಡುವ ನಗರಗಳಾಗಿ ಪರಿವರ್ತಿಸಲ್ಪಡುತ್ತವೆ. ಹೀಗೆ ಮಾಡುವುದರಿಂದ ಉತ್ತಮ ಪರಿಸರ ನಿರ್ವಹಣೆಯಾಗುವುದರ ಜೊತೆಗೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ನೆಮ್ಮದಿಯಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಮನುಷ್ಯ ಮತ್ತು ಪ್ರಕೃತಿ ಮಧ್ಯ ಅವಿನಾಭಾವ ಸಂಬಂಧವಿದೆ. ಪ್ರಕೃತಿಯ ಮೇಲೆ ಮನುಷ್ಯ ತೋರುತ್ತಿರುವ ಕ್ರೂರ ವರ್ತನೆ ಆತನ ಮನಸ್ಸಿಗೆ ತೃಪ್ತಿ ತಂದುಕೊಡುತ್ತಿರಬಹುದು. ಆದರೆ ಮುಂದೆ ಕಾದಿರುವ ಅಪಾಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ತೃಪ್ತಿ ಮಾಯವಾಗಿ ಭಯ ಶುರುವಾಗುತ್ತದೆ. ಕೂಡಲೇ ಎಚ್ಚೆತ್ತುಕೊಂಡು ಬರುವ ದಿನಗಳನ್ನು ಸುಂದರವಾಗಿಯೂ ಸ್ವಸ್ಥವಾಗಿಯೂ ರೂಪಿಸುವಲ್ಲಿ ಯಶಸ್ಸನ್ನು ಪಡೆಯಬಹುದು. ಪೇಪರ್, ಇವತ್ತಿನ ಪೇಪರ್ ಏನ್ ಸುದ್ದಿಗಳದಾವಪ್ಪ? ಜಾಗತಿಕ ತಾಪಮಾನದಿಂದ ಜನಜೀವನ ಅಸ್ತವ್ಯಸ್ತ, ನೀರಿನ ಜಗಳದಿಂದ ಹೊಡೆದಾಟದಲ್ಲಿ ಇಬ್ಬರಿಗೆ ಗಾಯ, ಆಸ್ಪತ್ರೆಗೆ ದಾಖಲು, ಕಾಡಿಂದ ನಾಡಿಗೆ ಧಾವಿಸಿದ ಚಿರತೆ, ಜನರು ಗಾಬರಿಯಿಂದ ಓಡಾಡುವಂತಾಗಿದೆ, ಅತಿಯಾದ ವಾಯು ಮಾಲಿನ್ಯದಿಂದ ಉಸಿರಾಟದ ಸಮಸ್ಯೆ ಉಂಟಾಗುತ್ತಿದೆ ಎಂದು ಆರೋಗ್ಯ ಇಲಾಖೆ ಪ್ರಕಟಣೆ. ಫ್ಯಾಕ್ಟರಿಗಳಿಂದ ಹೊರಬರುತ್ತಿರುವ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಮೀನುಗಳ ದಾರುಣ ಸಾವು, ಪ್ರಾಣಿ ಪಕ್ಷಿಗಳು ಮೇವು ನೀರಿಲ್ಲದೆ ಪರದಾಟ. ಏನಪ್ಪ ಇವು ಸುದ್ದಿ, ದಿನ ಇವೇ ಬರ್ತಾವಲ್ಲೋ? ಎಂತ ಬರಗಾಲ ಬಂತಪ್ಪ ಇದು. ನಾವೇನೋ ಎಸಿ ಫ್ಯಾನು ಅಂತ ತಣ್ಣಗೆ ಆರಾಮ ಮನೆಯ ಕೂತ್ಕೊಂಡಿವಿ, ಪ್ರಾಣಿ ಪಕ್ಷಿಗಳದು ಹಳ್ಳಿ ಜನರದು ಎಷ್ಟು ಕಷ್ಟ. ಎಲ್ಲರೂ ನಿಂತರ ಯೋಚನೆ ಮಾಡಿದ್ರ ನಮ್ ಸಮಾಜದ ವ್ಯವಸ್ಥೆ ಇನ್ನೂ ಹದಗೆಡ್ತದ ನೋಡು. ಯಾಕೋ ಮಗ, ಏನಾಯ್ತು? ನಾನ್ ಅಂತದ್ ಏನಂದೆ? ಸಾಧ್ಯ ಆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಸಹಾಯ ಮಾಡಬಹುದು. ಪೂರ್ತಿ ಜವಾಬ್ದಾರಿ ತಗೊಂಡು ಎಲ್ಲ ಸಮಸ್ಯೆಗೆ ಪರಿಹಾರ ಕೊಡಕ್ ಆಗ್ತದೇನೋ? ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಪರಿಸರ ಮಾಲಿನ್ಯ. ನಮ್ಮ ಸುತ್ತಮುತ್ತ ಹಸಿರು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ, ಪರಿಸರಕ್ಕೆ ಪೂರಕವಾದಂತ ಕೆಲಸ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ತಕ್ಕಮಟ್ಟಿಗೆ ಪರಿಹಾರ ನಾವು ಕಂಡುಕೋಬಹುದು. ಹೌದಲ್ಲ ಮಗ, ಸರಿಯಾಗಿ ಯೋಚನೆ ಮಾಡಿಯಲ್ಲ ನೀನ. ನೀ ಹೇಳೋದು ಖರೇನಾದ ನೋಡು. ಗಿಡ ಮರ ಗಾಳಿ ನೀರು ಮಣ್ಣು ಈ ಎಲ್ಲವನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡುವುದನ್ನು ನಿಲ್ಲಿಸಬೇಕು. ಇದರಿಂದ ಸಕಲ ಚರಾಚರ ಜೀವರಾಶಿಗಳ ಪ್ರಾಣಕ್ಕೂ ತೊಂದರೆ ಉಂಟಾಗುವುದಿಲ್ಲ. ಕಾಡು ಬೆಳೆಸಿ ನಾಡು ಉಳಿಸಿ ಪರಿಸರ ಸಂರಕ್ಷಣೆ ಮಾಡಿದರೆ ಸಮೃದ್ಧ ಹಸುರೀಕರಣಗೊಂಡು ನಮ್ಮ ಉಸಿರಾಟಕ್ಕೆ ಆಮ್ಲಜನಕ, ಕಾಲಕ್ಕನುಗುಣವಾಗಿ ಮಳೆ ಹಾಗೂ ಸುಂದರ ಜಗತ್ತು ಸಿಕ್ಕು ಜೀವನ ಆರೋಗ್ಯಕರವಾಗಿ ಬದಲಾಗುತ್ತದೆ. ನಿಸರ್ಗದ ಜೊತೆ ಬೆರೆತು ಬಾಳೋಣ, ಬಾಳನ್ನು ಅರಳಿಸೋಣ. ಇದುವರೆಗೆ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಬಾಣಲೆಯಿಂದ ಬೆಂಕಿಗೆ ವಿಶೇಷ ರೂಪಕ ಕೇಳಿದಿರಿ. ರಚನೆ ರಜತ್ ಎ ದೇಶ್ಮುಖ್. ಭಾಗವಹಿಸಿದವರು ಪ್ರಭುನಿಷ್ಠಿ, ಸಂಗಮೇಶ್, ಲಕ್ಷ್ಮೀಕಾಂತ್ ಪಾಟೀಲ್, ವೀಣಾ ಕುಲಕರ್ಣಿ, ಗೋವಿಂದರಾವ್ ಎನ್ ರಾಥೋರ್, ಮಲ್ಲಮ್ಮ ಟಿ ಬುಳ್ಳಾ ಹಾಗೂ ತಪಿತಾ ಎಸ್ ತಳ್ಳೊಳ್ಳಿ. ನಿರೂಪಿಸಿ ಸಂಕಲನ ಮಾಡಿದವರು ಮಧು ದೇಶ್ಮುಖ್. ನಿರೂಪಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.